ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಸಮಯ 5:30.16. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಡತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಈ ಸಂಜೆಯ ಕಾರ್ಯಕ್ರಮವನ್ನು ಕೃಷಿ ರಂಗದೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೇಸಾಯ ಕುರಿತು ನಿವೃತ್ತ ಅಪರ ತೋಟಗಾರಿಕೆ ನಿರ್ದೇಶಕರಾದ ಡಾ ಎಸ್ವಿ ಹಿತ್ತಲಮನಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ಉದ್ಯೋಗವಾಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಞಾನೇಶ್ವರಿ. ನಾನು SSLC ಪಾಸ್ ಆದ ನಂತರ 2013 GTTC ಟೂಲ್ ಅಂಡ್ ಡೈ ಮೇಕಿಂಗ್ ಮುಗಿಸಿದ್ದೇನೆ. ಈಗ ಸಿಮ್ಟ್ರಿಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರಿನಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ವರ್ಷಕ್ಕೆ 500,000 ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ GTTC ಸೇರಿ. ಧನ್ಯವಾದಗಳು. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. बस जरूरत है उसकी आहट को समझने की और सावधानी रखने की. बारिश के समय रेडियो, टीवी, न्यूज़पेपर के द्वारा जानकारी लेते रहें. अफवाहों पर ध्यान न दें. विचलित न हो, केवल सतर्क रहें. अपने मोबाइल को चार्ज रखें. SMS का उपयोग करें जिससे बैटरी की लाइफ बचे. भारी बारिश के समय घर से बाहर न निकलें. अपने जरूरी सामान जैसे सूखे कपड़े, टॉर्च, खाने का सूखा सामान, पीने का पानी और प्राथमिक चिकित्सा सामग्री की किट तैयार रखें. जरूरी कागजात जैसे परिवार के सभी सदस्यों के पहचान पत्र वाटरप्रूफ बैग में रखें. गैस और बिजली की सप्लाई बंद कर दें. तैयारी में है समझदारी. NDMA द्वारा जनहित में जारी. Knowing safety rules for lightning and thunderstorm can be life saving. First try to get inside a completely enclosed building or fully covered, hard-topped, all-metal vehicle. Do not use open vehicles like tractors, rickshaws, motorcycles, etc. Metal sheds, building parking, under-construction buildings, and covered verandas are unsafe. Do not take shelter under a tree. If you are in the woods, find shelter under the shortest trees. If you cannot reach shelter, do not be the tallest object in the area. Crouch down with heels touching each other and head between the knees. Don't lie on the ground. Get out of water bodies and boats. Do not stand in puddles of water, even if wearing rubber boots. Do not leave cattle or pets chained outdoors. In case of emergency, give first aid and call ambulance or go to hospital. Be smart. Be prepared. Issued in public interest by NDMA and IIPHG. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಟೊಮೆಟೊ ಬೇಸಾಯ ಕುರಿತು ನಿವೃತ್ತ ಅಪರ ತೋಟಗಾರಿಕೆ ನಿರ್ದೇಶಕರಾದ ಡಾ ಎಸ್ವಿ ಹಿತ್ತಲಮನಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಹಿತ್ತಲಮನಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಟೊಮೆಟೊ ನಮ್ಮ ಮುಖ್ಯವಾದಂಥ ಒಂದು ಜನಪ್ರಿಯವಾದ ತರಕಾರಿ ಬೆಳೆ ಅಂತ ಹೇಳ್ಬೋದು. ನಾವಿದನ್ನು ಪ್ರತಿದಿನ ಕೂಡ ಯಾವುದನ್ನ ಒಂದು ರೂಪದಲ್ಲಿ ಬಳಸ್ತಲೇ ಇರ್ತೀವಿ. ನಮ್ಮ ರೈತರು ಬಾಂಧವರು ಕೂಡ ಈ ಒಂದು ಬೆಳೆಯನ್ನು ಹೆಚ್ಚು ಬೆಳೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದರೆ ಇವತ್ತು ಸಾಕಷ್ಟು ಇಳುವರಿ ಕೊಡುವಂಥ ತಳಿಗಳು, ಹೈಬ್ರಿಡ್ಗಳು ಬಂದಿರುವಂಥದ್ದು, ಮತ್ತು ಈ ಸಂಸ್ಕರಣಾ ಕೈಗಾರಿಕೆಯಲ್ಲೂ ಕೂಡ ಇದು ಬಹಳ ಮುಖ್ಯ ಪಾತ್ರವನ್ನು ಇವತ್ತು ವಹಿಸ್ತಾ ಇದೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಟೊಮೆಟೊ ವೈಜ್ಞಾನಿಕ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಸರಿ, ಮೊದಲಿಗೆ ಈ ಟೊಮೆಟೊ ಬೆಳೆಯ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಟೊಮ್ಯಾಟೊ ನಮ್ಮ ದೇಶದ ಮತ್ತು ರಾಜ್ಯದ ತುಂಬ ಜನಪ್ರಿಯ ತರಕಾರಿ ಬೆಳೆ. ಮತ್ತೆ ಆರ್ಥಿಕ ರೀತಿಯಿಂದ ನೋಡಿದಾಗೂ ಸಹ ಇದು ತುಂಬ ಮಹತ್ವದ್ದು. ಅದು ವಿಸ್ತಾರದ ರೂಪದಲ್ಲಿ ನಾವು ನೋಡಿದಾಗ ತುಂಬ ವ್ಯಾಪಕವಾದ ಪ್ರದೇಶದಲ್ಲಿ ಇದು ಬೇಸಾಯಕ್ಕೊಳಪಟ್ಟಿದೆ. ಉತ್ಪಾದನೆಯೂ ಸಹ ಅಗಾಧವಾಗಿದೆ. ಅತ್ಯಂತ ಹೆಚ್ಚು ಇಳುವರಿ ಕೊಡುವಂತಹ ತರಕಾರಿ ಬೆಳೆ ಅಂದರೆ ಅದು ಟೊಮ್ಯಾಟೋನು ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 62,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಟೊಮ್ಯಾಟೊ ಬೆಳೀತಾ ಇದ್ದಾರೆ. ಉತ್ಪಾದನೆ ಸುಮಾರು 20,00,000 ಟನ್ ಇದೆ. ಬೇರೆ ಯಾವುದೇ ತರಕಾರಿಗಳು ಸಹ ಇದರ ಹತ್ತಿರ ಬರೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಹೆಚ್ಚಿನ ಉತ್ಪಾದನೆ ಈ ತರಕಾರಿಯಲ್ಲಿದೆ. ಮತ್ತೆ ಅದೇ ರೀತಿ ಅನೇಕ ತಳಿಗಳು ಇವತ್ತಿಗೆ ಲಭ್ಯವಿವೆ. ವಿವಿಧ ಕಾಲಮಾನ ಮತ್ತು ಋತುಮಾನಗಳಿಗೆ ಸರಿ ಹೋಗುವಂತಹ ತಳಿಗಳಿವೆ. ಆ ಕಾರಣದಿಂದಾಗಿ ಇವತ್ತಿಗೆ ತರಕಾರಿ ವರ್ಷವಿಡೀ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಮತ್ತೆ ಗ್ರಾಹಕರಿಗೆ ಅದು ಸಿಗುತ್ತಾ ಇದೆ. ಮತ್ತೆ ತಾವು ಈಗಾಗಲೇ ಹೇಳಿದ ಹಾಗೆ ಇದನ್ನೇ ಅನೇಕ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇದ್ದಾರೆ. ಅನೇಕ ಪದಾರ್ಥಗಳು ಇವತ್ತಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಇವೆಲ್ಲ ಕಾರಣಗಳಿಂದ ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ರೈತರಿಗೆ ಅತ್ಯಂತ ಹೆಚ್ಚು ಆದಾಯ ತರುವ ತರಕಾರಿ ಬೆಳೆಗಳಲ್ಲಿ ಟೊಮ್ಯಾಟೊ ಸಹ ಒಂದು. ಇವೆಲ್ಲ ಕಾರಣಗಳಿಂದ ಇದು ತುಂಬ ಜನಪ್ರಿಯ ತರಕಾರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೈತರು ಇದನ್ನು ಬೆಳೀತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ಬಿಟ್ಟು ಇದನ್ನ ರಸ್ತೆಗಳಿಗೆ ಸುರಿದಿರೋದು ಕೂಡ ಇದೆ ನಮ್ಮ ರೈತ ಬಂಧು. ಅದು ಸಹ ಇದೆ. ಯಾಕಂತಂದ್ರೆ ಕೆಲವೊಂದು ರೈತರಿಗೆ ತುಂಬಾ ಹೆಚ್ಚಿನ ಆದಾಯ ಬಂದದ್ದನ್ನೇ ನೋಡ್ಕೊಂಡ್ಬಿಟ್ಟು ಅಥವಾ ಕೇಳಿಕೊಂಡು ಇತರ ರೈತರು ಸಹ ಅದನ್ನೇ ಅನುಕರಿಸಿ ಅವಾಗ ಹೆಚ್ಚಿನ ಪ್ರಮಾಣದಲ್ಲಿ ಆ ಋತುಮಾನದಲ್ಲಿ ಟೊಮ್ಯಾಟೊ ಉತ್ಪಾದನೆ ಆದಾಗ ಅದು ಅವಾಗ ಈ ರೀತಿ ತಾವು ಹೇಳಿದಂತಹದ್ದು ಆಗಿದೆ. ಆದರೂ ಇದಕ್ಕೆ ಸಾಧಾರಣವಾಗಿ ಮಾರುಕಟ್ಟೆಯಲ್ಲಿ ಒಂದು ಉತ್ತಮವಾದಂತಹ ಬೆಲೆ ಇದ್ದೇ ಇರುತ್ತೆ ಅಂತಾನೆ ಹೇಳಬಹುದು. ಸಾಧಾರಣ ಬೆಲೆ ಇದ್ದೇ ಇರ್ತದೆ, ಬಟ್ ಅವಾಗ ಇವಾಗ ಏರಿಳಿತಗಳು ಇದ್ದೇ ಇರ್ತದೆ. ಈಗ ಮುಖ್ಯವಾಗಿ ಈ ಟೊಮ್ಯಾಟೋವನ್ನು ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತೀರಿ? ಇದು ಮುಖ್ಯವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಹಾಸನ, ಬೆಲ್ಗಾಮ್, ಧಾರವಾಡ, ಹಾವೇರಿ ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಬೆಳೀತಿದ್ದಾರೆ. ಮತ್ತು ಇತರ ಜಿಲ್ಲೆಗಳಲ್ಲಿ ಸಹ ಅಲ್ಪ ಸ್ವಲ್ಪ ಬೆಳೀತಾನೆ ಇದ್ದಾರೆ ಅಂತೇಳಿ. ಮುಖ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅರ್ಧದಷ್ಟು ಉತ್ಪಾದನೆ ಇವೆರಡು ಜಿಲ್ಲೆಗಳಲ್ಲಿ ಆಗುತ್ತೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಹೌದು. ಅದೇ ರೀತಿ ದೊಡ್ಡ ಮಾರ್ಕೆಟ್ಗಳು ಸಹ ಅಲ್ಲಿವೆ, ದೊಡ್ಡ ದೊಡ್ಡ ಮಂಡಿಗಳು, ಅವು ಸಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಇವೆ. ಇನ್ನು ಮುಖ್ಯವಾಗಿ ಈ ಒಂದು ಟೊಮ್ಯಾಟೊ ಬೇಸಾಯಕ್ಕೆ ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತೀರಿ? ಟೊಮ್ಯಾಟೊ ಇದು ಉಷ್ಣವಲಯದ ಬೆಳೆ. ತಾವು ಅಥವಾ ನಾನು ಈಗಾಗಲೇ ಹೇಳಿದಾಗೆ ಇದು ಮೂರು ಋತುಮಾನಗಳಲ್ಲಿ ಸಹ ಬರುತ್ತೆ, ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಸಹ ಬೆಳೆಯಲು ಸಾಧ್ಯವಾಗಿರುವಂತಹ ಒಂದು ಬೆಳೆ ಇದೆ. ಮತ್ತು ಅದಕ್ಕೆ ತಕ್ಕಂತಹ ಆ ಋತುಮಾನಕ್ಕೆ ಹೊಂದಿಕೆ ಆಗುವಂತಹ ತಳಿಗಳು ಸಹ ಇವತ್ತಿಗೆ ನಮ್ಮಲ್ಲಿ ಲಭ್ಯವಿವೆ. ಅಂತ ಸೂಕ್ತವಾದಂತಹ ತಳಿಗಳು ಕೂಡ ಇವೆ. ಅದು ಒಂದು ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಬಹುದು. ಇನ್ನು ಮಣ್ಣು ಹೇಗಿರಬೇಕಾಗತ್ತೆ ಅಂತಾರೆ ಟೊಮ್ಯಾಟೊ ಬೇಸಾಯಕ್ಕೆ? ಒಂದು ಮುಖ್ಯವಾದ ಒಂದು ತತ್ವ ಏನಿದೆ ಅಂತಂದರೆ ಟೊಮ್ಯಾಟೋಗೆ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಪ್ರಕಾರದ ಮಣ್ಣಿರ್ಬೋದು. ಅದು ಕೆಂಪು ಮಣ್ಣಾಗಿರ್ಬೋದು, ಕೆಂಪು ಮರಳು ಮಿಶ್ರಿತ ಗೋಡ್ ಆಗಿರ್ಬೋದು, ಅಥವಾ ಜಂಬಿಟ್ಟಿಗೆ ಮಣ್ಣಾಗಿರ್ಬೋದು, ಇವೆಲ್ಲವುಗಳಲ್ಲಿ ಟೊಮ್ಯಾಟೊ ತುಂಬ ಚೆನ್ನಾಗಿ ಬೆಳೀತದೆ. ಆದರೆ ನೀರು ಮಡುಗಟ್ಟುವಂತಹ ಮತ್ತು ತುಂಬ ಜಿಗುಟಾಗಿರುವಂತಹ ಕಪ್ಪು ಭೂಮಿಗಳು ಇಂಥ ಭೂಮಿಗಳಲ್ಲಿ ಅಷ್ಟಾಗಿ ಚೆನ್ನಾಗಿ ಬೆಳೆಯಲ್ಲ. ನೀರು ಸರಾಗಿ ಬಸ್ತೋಗುತ್ತೆ, ತುಂಬ ಚೆನ್ನಾಗಿರ್ತದೆ. ರಸಸಾರ ಎಷ್ಟಿರಬೇಕಾಗುತ್ತೆ? ರಸಸಾರ ಅದು ನ್ಯೂಟ್ರಲ್ ಆಗಿರಬೇಕು, 6-7 ಇದ್ರೆ ಅದು ಚೆನ್ನಾಗಿ ಅದು ಹೊಂದ್ಕೊಂಡು ಬೆಳೆಯುತ್ತೆ. ಆದರೆ ಕ್ಷಾರ ಮತ್ತು ಚೌಳು ಇದ್ರೆ ಅವಾಗ ಬೆಳವಣಿಗೆ ತುಂಬ ಕುಂಠಿತವಾಗುತ್ತೆ, ಅವಾಗ ನಮಗೆ ಆರ್ಥಿಕವಾಗಿ ಅದು ನಷ್ಟವಾಗುತ್ತೆ ಅಂತಲ್ಲಿ. ಅಂದರೆ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಟೊಮ್ಯಾಟೋವನ್ನು ಬೆಳೆಯೋದಕ್ಕಾಗಲ್ಲ, ಬರಲ್ಲ ಅಂತ. ಮತ್ತೆ ಇದನ್ನ ಮಳೆ ಆಶ್ರಿತದಲ್ಲೂ ಕೂಡ ಬೆಳಿಬಹುದು. ಹೌದು ಹೌದು. ಕರ್ನಾಟಕ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮುಖ್ಯವಾಗಿ ಟ್ರಾನ್ಸಿಷನಲ್ ಬೆಲ್ಟ್ ಅಂತ ತಾವು ಹೇಳ್ತಾರೆ ನೋಡಿ, ಅಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಮಳೆ ಬಿದ್ದೇ ಬಿಡುತ್ತೆ ಈ ಟ್ರಾನ್ಸಿಷನ್ ಬೆಲ್ಟ್ ಅಲ್ಲಿ. ಅಂತಲ್ಲಿ ಇದನ್ನೇ ಮಳೆ ಆಶ್ರಿತವಾಗಿ ಸಹ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಧಾರವಾಡ ಜಿಲ್ಲೆ ಆಗಿರ್ಬೋದು ಅಥವಾ ಹಾವೇರಿ ಜಿಲ್ಲೆ ಆಗಿರ್ಬೋದು, ಮತ್ತೆ ಇದು ಪಾರ್ಟ್ ಆಫ್ ಶಿವಮೊಗ್ಗ, ಚಿತ್ರದುರ್ಗ, ಹಾಸನ, ಚಿಕ್ಕಮಗಳೂರು, ಇಲ್ಲಿ ಎಲ್ಲ ಅದನ್ನು ಮಳೆ ಆಶ್ರಿತವಾಗಿನೇ ಬೆಳೀತಿದ್ದಾರೆ. ಅಂದ್ರೆ ಅರೆಮಲ್ನಾಡು ಪ್ರದೇಶ. ಹಾ ಕರೆಕ್ಟ್, ಅರೆಮಲ್ನಾಡು ಪ್ರದೇಶಗಳಲ್ಲಿ ಇದನ್ನ ಮಳೆ ಆಶ್ರಿತವಾಗಿ ಇವತ್ತಿಗೂ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಅಲ್ಲಿ ಒಂದು ಮಳೆ ಚೆನ್ನಾಗಿ ಹಂಚಿ ಬೀಳುವಂತ ಸಾಧ್ಯತೆ ಹೆಚ್ಚಿರುತ್ತೆ ಅಲ್ಲಿ. ಅಲ್ಲಿ ಮಾತ್ರ ಇದು ಸಾಧ್ಯ ಇದೆ. ಇನ್ನು ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಇದನ್ನು ಮಳೆ ಆಶ್ರಿತವಾಗಿ ಬೆಳೆಯ ನೀರಾವರಿ ಆಶ್ರಯ ಇರಲೇಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ಒಂದು ಟೊಮ್ಯಾಟೋವನ್ನು ಬೆಳೆಯೋದಕ್ಕೆ ಲಭ್ಯವಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ಟೊಮ್ಯಾಟೋದಲ್ಲಿ ಇರುವಷ್ಟು ತಳಿಗಳು ಬೇರೆ ಯಾವ ತರಕಾರಿಗಳಲ್ಲಿ ಇಲ್ಲ. ತುಂಬ ಹೆಚ್ಚಿನ ಸಂಖ್ಯೆಯ ತಳಿಗಳನ್ನೇ ಇದರಲ್ಲಿ ಲಭ್ಯವಿವೆ. ಇದರಲ್ಲಿ ಮುಖ್ಯವಾಗಿ ಈ ಸರ್ಕಾರಿ ಸ್ವಾಮ್ಯ ಮತ್ತು ಒಂದು ಖಾಸಗಿ ವಲಯದಲ್ಲಿ ಇವೆರಡರಲ್ಲಿ ಸಹ ಅನೇಕ ತಳಿಗಳು ಲಭ್ಯವಿವೆ. ಇನ್ನು ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ IIHR ಅಂತ ತಮಗೆ ಗೊತ್ತಿದೆ ಹೆಸರುಘಟ್ಟ, ಅವರು ಸಹ ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಸಂಶೋಧನೆ ಮಾಡಿಬಿಟ್ಟು ಅನೇಕ ಸಂಕೀರ್ಣ ತಳಿಗಳನ್ನು ಹೊರಬಿಟ್ಟಿದ್ದಾರೆ. ಮುಖ್ಯವಾಗಿ ಅರ್ಕಾರಕ್ಷಕ್ ಅಂತ ಒಂದು ತುಂಬ ಹೆಚ್ಚು ಇಳುವರಿ ಕೊಡುವಂತಹ ಮತ್ತು ಹಲವಾರು ರೋಗ ರುಜಿನಗಳಿಗೆ ನಿರೋಧಕ ಶಕ್ತಿ ಹೊಂದಿದಂತಹ ತಳಿ. ಅದೇ ರೀತಿ ಅರ್ಕಾ ಸಾಮ್ರಾಟ್ ಅಂತಿದೆ, ಅರ್ಕಾ ಅನನ್ಯ ಅಂತಿದೆ, ಮತ್ತೆ ಖಾಸಗಿ ಕಂಪನಿಯವರು ಸಹ ಅನೇಕ ಕಂಪನಿಯವರು ಅಸಂಖ್ಯವಾದ ತಳಿಗಳನ್ನು ಇವತ್ತಿಗೆ ಬಿಡುಗಡೆ ಮಾಡಿದ್ದಾರೆ. ರೈತರು ಸಹ ಬೆಳೀತಾ ಇದ್ದಾರೆ, ಜೊತೆಗೆ ಸಾಮಾನ್ಯವಾದ ತಳಿಗಳು ಕೂಡ ಇದಾವೆ. ಇದೆ ಅನೇಕ ತಳಿಗಳು ಓಪನ್ ಪಾಲಿನೇಟೆಡ್ ಅಂತ ಹೇಳ್ತಾರೆ ನೋಡಿ. ಇದಕ್ಕೆ ನಾವು ಪ್ರತಿ ವರ್ಷ ಅವರು ಕಂಪನಿಯಿಂದನೇ ಬೀಜ ತಗೊಳ್ಬೇಕಾಗಿಲ್ಲ, ರೈತ ತಾವೇ ಉತ್ಪಾದನೆ ಮಾಡ್ಕೋಬಹುದು. ಮುಕ್ತ ಪರಾಗಸ್ಪರ್ಶದಿಂದ ಉಂಟಾಗುವಂತಹ ಇದು ಹಣ್ಣುಗಳಿದ್ರೆ ಆ ಹಣ್ಣುಗಳಿಂದ ಅವರು ಬೀಜಗಳನ್ನು ಅವರೇ ಉತ್ಪಾದನೆ ಮಾಡ್ಕೊಳ್ಬಹುದು. ಅದರಲ್ಲಿ ಮೇಘ, ಅರ್ಕಾ ವಿಕಾಸ್, ಅರ್ಕಾ ಮೇಘಾಲಿ, ಅರ್ಕಾ ಅಭಾ ಇವೆಲ್ಲವೂ ಸಹ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರೇ ರಿಲೀಸ್ ಬಿಡುಗಡೆ ಮಾಡಿದಂತಹ ತಳಿಗಳಾಗಿವೆ. ಇನ್ನು ಬೇಸಾಯ ಕ್ರಮಗಳಿಗೆ ಬಂದರೆ ಏನೇನು ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ ಅಂತೀರಿ? ಮೊಟ್ಟ ಮೊದಲದಾಗಿ ನಾವು ತಳಿಗಳನ್ನೇ ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆ ಋತುಮಾನಕ್ಕೆ ಸರಿ ಹೋಗುವಂತಹ ತಳಿಗಳನ್ನು ಮಾತ್ರ ನಾವು ಆ ಋತುಮಾನದಲ್ಲಿ ಬೆಳಿಬೇಕು. ಉದಾಹರಣೆಗೆ ಬೇಸಿಗೆಯಲ್ಲಿ ನಾವು ಬೆಳಿಬೇಕಾದ್ರೆ ಉಷ್ಣವನ್ನು ತಡೆದುಕೊಳ್ಳುವಂತಹ ತಳಿಗಳಿದ್ರೆ ಮಾತ್ರ ಅವಾಗ ಏನಾಗುತ್ತೆ ನೋಡಿ, ಈ ಪರಾಗಸ್ಪರ್ಶ ಆಗುತ್ತೆ ಮತ್ತು ಕಾಯಿಗಳು ಕಸ್ತವೆ, ಇಲ್ಲಂತಂದ್ರೆ ಅವಾಗ ಧಕ್ಕೆ ಆಗುತ್ತೆ. ಅದರಿಂದ ಆ ಋತುಮಾನಕ್ಕೆ ತಕ್ಕಂತೆ ತಳಿಗಳ ಆಯ್ಕೆ ಮೊಟ್ಟ ಮೊದಲು. ಅದಾದ್ಮೇಲೆ ಭೂಮಿಯ ಸಿದ್ಧತೆ, ಭೂಮಿಯನ್ನು ನಾವು ಚೆನ್ನಾಗಿ ಎರಡು ಸಾರಿ ಉಳುಮೆ ಮಾಡಿಬಿಟ್ಟು ಸರಿಯಾದ ಒಂದು ಹಂತಕ್ಕೆ ತಂದು ಹದ ಮಾಡ್ಕೊಳ್ಬೇಕು. ಮತ್ತೆ ಅದಾದ್ಮೇಲೆ ತಮಗೆ ಗೊತ್ತಿದೆ, ಇತ್ತೀಚೆಗೆ ನೋಡಿ ಅನೇಕ ಪ್ರದೇಶಗಳಲ್ಲಿ ಇದನ್ನ ಡ್ರಿಪ್ ಮೂಲಕನೇ ಬೆಳೀತಾ ಇದ್ದಾರೆ. ಅದರಿಂದ ಹನಿ ನೀರಾವರಿ ಮಾಡೋದ್ರಿಂದ ನಾವು ಸ್ವಲ್ಪ ಏರ್ ಮಡಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಏರ್ ಮಡಿ ಮಾಡ್ಕೊಂಡ್ಬಿಟ್ಟು ಅದರ ಮೇಲ್ಭಾಗ ಒಂದರಿಂದ ಒಂದೂವರೆ ಅಡಿ ಅಗಲಾಗಿರ್ತದೆ, ಒಂದೇ ಲೈನ್ ನಲ್ಲಿ ಒಂದ್ ಗಿಡ ಆ ಲೈನ್ ನಲ್ಲಿ ಕೂತ್ಕೊಳ್ಳುತ್ತೆ. ಅದ್ರ ಮೇಲ್ಗಡೆ ನಾವು ಡ್ರಿಪ್ ಲೈನ್ ಹಾಕ್ಬೇಕು, ಮತ್ತೆ ಅದಕ್ಕೆ ಕೊಡುವಂತಹ ಎಲ್ಲಾ ಸೇಂದ್ರಿಯ ಗೊಬ್ಬರಗಳು, ರಾಸಾಯನಿಕ ಅಂದ್ರೆ ಮೂಲ ಗೊಬ್ಬರಗಳನ್ನ ನಾವು ಕೊಟ್ಬಿಟ್ಟು ಆ ಡ್ರಿಪ್ ಲೈನ್ ಎಳೆದ್ಬಿಟ್ಟು ಅದ್ರ ಮೇಲ್ಗಡೆ ತಮಗೆ ಈಗ ಗೊತ್ತಿರ್ಬೋದು ಮಲ್ಚಿಂಗ್ ಶೀಟ್ ಅಂತ ಇರ್ತದೆ, ಮಲ್ಚಿಂಗ್ ಶೀಟ್ ಅನ್ನು ಹರಡಿ ಹಾಕಿ ಅದಾದ್ಮೇಲೆ ನಾವು ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡಿಬಿಟ್ಟು ಮತ್ತೆ ನಿರ್ದಿಷ್ಟ ಅಂತರದಲ್ಲಿ ಅಂದ್ರೆ ಸುಮಾರು 30-60 ಸೆಂಟಿಮೀಟರ್ ದೂರದಲ್ಲಿ ಒಂದೊಂದು ಸಸಿಗಳನ್ನ ನೆಡಬೇಕಾಗುತ್ತೆ. ಮತ್ತೆ ಸಾಲಿನಿಂದ ಸಾಲು ಅಂತರ ಸುಮಾರು 90-100 ಸೆಂಟಿಮೀಟರ್ ವರೆಗೆ ಅದು ಇರುತ್ತೆ. ಆ ಒಂದು ಅಂತರವನ್ನ ನಾವು ಅದನ್ನ ಕಾಪಾಡ್ಕೋಬೇಕಾಗುತ್ತೆ. ಅಂದ್ರೆ ಸಾಧಾರಣವಾಗಿ ಮೂಲ ಗೊಬ್ಬರವನ್ನ ತಾವು ತಿಳಿಸಿದಾಗೆ ಒಂದು ಈ ದಿಂಡುಗಳನ್ನ ಮಾಡ್ಕೊಳ್ಳೋಲೇ ಕೊಟ್ಟಿರ್ತೀವಿ. ಹೌದು, ಮೂಲ ಗೊಬ್ಬರ ಮುಖ್ಯವಾಗಿ ಸೇಂದ್ರಿಯ ಗೊಬ್ಬರ ಮತ್ತು NPK ಅದು ಮೊದಲ ಕಂತನ್ನೇ ನಾವು ಅದನ್ನ ಅವಾಗೆ ಕೊಟ್ಬಿಟ್ಟು ಅದಾದ್ಮೇಲೆ ಡ್ರಿಪ್ ಎಳೆದ್ಬಿಟ್ಟು ಮತ್ತೆ ಮಲ್ಚ್ ಹಾಕ್ಬಿಡ್ಬೇಕು. ನಂತರದ ಗೊಬ್ಬರಗಳನ್ನ ನಾವು ರಸಾವರಿ ಮೂಲಕ ಕೊಡ್ತೇವೆ. ಅಂದ್ರೆ ನೀರಿನಲ್ಲಿ ಕರಗೋ ನೀರಲ್ಲಿ ಕರಗುವಂತ ಗೊಬ್ಬರಗಳನ್ನ ಬಳಸ್ಕೋಬೇಕಾಗುತ್ತೆ. ಹೌದಂದ್ರೆ ಸಾಧಾರಣವಾಗಿ ಮೊದಲೆಲ್ಲ ಸಸಿಗಳನ್ನ ರೈತ ಬಾಂಧವರೇ ಉತ್ಪಾದನೆ ಮಾಡ್ಕೊಳ್ಳೋರು, ಕರೆಕ್ಟ್ ಅಂದ್ರೆ ಈಗ ನರ್ಸರಿಗಳಿಂದಲೇ ತೆಗೆದುಕೊಳ್ತಾರೆ. ಈಗ ಸುಮಾರು 100-100 ಅಂತ ಹೇಳ್ಬೋದು. ಅನೇಕ ಭಾಗಗಳಲ್ಲಿ ರೈತರು ಯಾರು ಇವತ್ತಿಗೆ ಸಸಿ ಮಡಿ ಅಥವಾ ಸಸಿ ಹೋಟ್ಲು ಪಾತಿ ಮಾಡ್ಕೊಳ್ತಾರಲ್ಲ ಯಾರು, ಅವರು ಈ ಹೈಟೆಕ್ ವೆಜಿಟಬಲ್ ನರ್ಸರಿ ಅಂತ ಇರ್ತವೆ, ಅಲ್ಲೇ ತಾವು ಆರ್ಡರ್ ಕೊಡ್ತಾರೆ. ಅವರು ಯಾವ ತಳಿ ಬೇಕು, ಯಾವ ಋತುಮಾನಕ್ಕೆ ಸರಿ ಹೋಗುವಂತಹ ತಳಿಗಳು ಎಷ್ಟು ಬೇಕು ಅಂತ ಆರ್ಡರ್ ಕೊಟ್ಟಾಗ ಆ ನಿರ್ದಿಷ್ಟ ದಿನದಂದು ಅವರಿಗೆ ಆ ಸಸಿಗಳು ಅಲ್ಲಿ ಲಭ್ಯವಾಗ್ತವೆ. ಅದನ್ನು ಪ್ರೋಟ್ರೇದಲ್ಲಿ ಬೆಳೆಸಿದಂತಹ ಸಸಿಗಳು ಅದನ್ನ ತಂದ್ಬಿಟ್ಟು ಇವರು ನೆಡ್ತಾರೆ. ಈಗ ಸ್ವಲ್ಪ ಸುಲಭವಾಗಿದೆ ಈ ರೀತಿಯಲ್ಲಿ. ನಾವು ಗೊತ್ತಾದ ಒಂದು ಅಂತರಕ್ಕೆ ಹಾಕೋಬೇಕಾಗುತ್ತೆ ಅಂತ. ಮತ್ತೆ ಸಸಿಗಳು ವಯಸ್ಸು ತುಂಬಾ ಇಂಪಾರ್ಟೆಂಟ್. ಹೌದು, ಅದು 20-25 ದಿನಗಳ ವಯಸ್ಸಿನ ಸಸಿಗಳನ್ನು ಮಾತ್ರ ನಾವು ನೆಡಬೇಕು. ಅದು ಸುಮಾರು ಒಂದು 30-35 ಆದ್ರೆ ಸಸಿಗಳನ್ನ ನೆಡಬಹುದು, ಆದ್ರೆ ಅವು ಚೆನ್ನಾಗಿ ಬೆಳವಣಿಗೆ ಆಗಲ್ಲ, ಹೊಂದ್ಕೊಳ್ಳಿಲ್ಲ, ಅವು ತುಂಬಾ ಏಜ್ ಜಾಸ್ತಿ ಆಗಿರ್ತದೆ. ಅದರಿಂದ ನಾವು 20-25 ದಿನಗಳ ವಯಸ್ಸಿನ ಸಸಿಗಳನ್ನು ಮಾತ್ರ ನೆಡಕ್ಕೆ ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ 3-4 ವಾರ ಒಳಗೆ ಇರ್ಬೇಕಂತ. ಅದೊಂದು ಬಹಳ ಮುಖ್ಯ. ತಾವು ಈಗಾಗಲೇ ತಿಳಿಸಿದಂತೆ 3 ಅಡಿ ಅಂತರದ ಸಾಲಿನಲ್ಲೇ, ಸಾಲಿನಿಂದ ಸಾಲು 3 ಅಡಿ, ಗಿಡದಿಂದ ಗಿಡಕ್ಕೆ 30-60 ಸೆಂಟಿಮೀಟರ್. 30 ಎಲ್ಲಿ ಕೊಡ್ತಾರೆ ಅಂತಂದ್ರೆ ಈ ನಾನು ಈಗಾಗಲೇ ಹೇಳಿದ ಸಾಧಾರಣ ತಳಿಗಳು, ಮತ್ತೆ ಇದು ಮಳೆಯಾಶ್ರಿತ ಬೆಳೆದಾಗ ತುಂಬಾ ಕ್ಲೋಸ್ ಆಗಿ ಹಾಕ್ತಾರೆ ಅವಾಗ, ಯಾಕಂದ್ರೆ ಅಲ್ಲಿ ಬೆಳವಣಿಗೆ ಅಷ್ಟಾಗಿ ಇರಲ್ಲ. ಅದರಿಂದ ಆ ಅಂತರದಲ್ಲಿ ಅದನ್ನ ನೆಡಬೇಕಾಗುತ್ತೆ. ಅದೇ ಹೈಬ್ರಿಡ್ ತಳಿಗಳಾದ್ರೆ, ಹೈಬ್ರಿಡ್ ತಳಿಯ ಬೇಕಾದ್ರೆ 60 ಸೆಂಟಿಮೀಟರ್, ಕೆಲಸಕ್ಕೆ 75 ಸೆಂಟಿಮೀಟರ್ ವರೆಗೂ ಹೋಗುತ್ತೆ. ಬಟ್ ಅದು ಅಷ್ಟು ಕಾಮನ್ ಅಲ್ಲ, 60 ಸೆಂಟಿಮೀಟರ್ ಅಂತ ಹೇಳಬಹುದು. ಅಂತರವನ್ನು ಕೊಡಲೇಬೇಕು. ಸರಿಯಾಗಿದೆ. ಹೌದು. ಇನ್ನು ಈ ಕೀಟಾಕರ್ಷಕ ಬೆಳೆಯಾಗಿ ಚೆಂಡು ಹೂವನ್ನು ಬೆಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ? ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಅಥವಾ ಕ್ಯಾಪ್ಸಿಕಮ್ ಆಗಿರ್ಬೋದು, ಇವೆಲ್ಲದರಲ್ಲಿ ಕೆಲವೊಂದು ಪ್ರಕಾರದ ಕೀಟಗಳು ಅಂದರೆ ರಸ ಇರುವ ಹೇನುಗಳಾಗಿರ್ಬೋದು ಅಥವಾ ಬಿಳಿ ನೊಣ ಆಗಿರ್ಬೋದು, ಇವೆಲ್ಲ ತುಂಬ ದಾಳಿ ಮಾಡ್ತವೆ ಮತ್ತು ತೊಂದರೆ ಕೊಡ್ತವೆ. ಅದನ್ನು ಆಕರ್ಷಿಸುವಂತಹ ಬೆಳೆ ಅಂದರೆ ಚೆಂಡು. ಅದರಿಂದ ನಾವು ಪ್ರತಿ 15-16 ಸಾಲು ಟೊಮ್ಯಾಟೋಗೆ ಒಂದೊಂದು ಲೈನು ಈ ಚೆಂಡು ಹಾಕಬೇಕು, ಮತ್ತು ಬಾರ್ಡ್ರಿಗೆ ಸುತ್ತಲೂ 1 ಅಥವಾ 2 ಲೈನು ಬಾರ್ಡ್ರಿಗೆ ಹಾಕಬೇಕು. ಅವಾಗ ಏನಾಗುತ್ತೆ ಅಂದರೆ ಇವೆಲ್ಲ ಕೀಟಗಳು ಈ ಚೆಂಡುವಿನ ಮೇಲೆ ಆಕರ್ಷಿತವಾಗಿಬಿಟ್ಟು ಅಲ್ಲಿ ಹೊರಟೋಗುತ್ತವೆ, ಅದಕ್ಕೆ ಹಾನಿ ಮಾಡ್ತವೆ, ಟೊಮ್ಯಾಟೋಗೆ ಹಾನಿ ಕಡಿಮೆ ಆಗುತ್ತೆ. ಮತ್ತು ನಾವೇನಾದರೂ ಅಪಾಯಕಾರಿ ಇದು ಕೆಮಿಕಲ್ಸನ್ನು ಸ್ಪ್ರೇ ಮಾಡಬೇಕಿದ್ರೆ ಆ ಚೆಂಡುವಿಗೆ ಸ್ಪ್ರೇ ಮಾಡ್ಬೋದಾಗಿದೆ, ಯಾಕಂದ್ರೆ ಅದನ್ನಾರು ತಿನ್ನಲ್ಲ. ಅವಾಗ ನಮ್ಮ ಈ ಟೊಮ್ಯಾಟೋಗೆ ಈ ಇದು ಪೆಸ್ಟಿಸೈಡ್ ಲೋಡು ಕಡಿಮೆ ಆಗುತ್ತೆ, ಟಾಕ್ಸಿಸಿಟಿನೂ ಕಡಿಮೆ ಆಗುತ್ತೆ, ಮತ್ತು ಎಫೆಕ್ಟಿವ್ ಆಗಿ ಪೆಸ್ಟು ಕಂಟ್ರೋಲ್ ಆಗುತ್ತೆ, ವಿಷದಂಶ ಕಡಿಮೆ ಆಗುತ್ತೆ, ವಿಷದಂಶ ತುಂಬ ಕಡಿಮೆ ಆಗುತ್ತೆ ಅವಾಗ. ಅದರಿಂದ ಈ ಕೀಟಾಕರ್ಷಕ ಬೆಳೆಯಾದ ಚೆಂಡುವನ್ನೇ ನಾವು ಬೆಳಿಬೇಕಾಗುತ್ತೆ. ಇದೊಂದು ಕಡಿಮೆ ಖರ್ಚಿನ ತಂತ್ರಜ್ಞಾನ ಅಂತ ಹೇಳಬಹುದು, ಪರಿಸರ ಸ್ನೇಹಿ ತಂತ್ರಜ್ಞಾನ ಕೂಡ. ಖಂಡಿತ ಖಂಡಿತ, ಇದನ್ನ ನಾವು ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬಳಸ್ಕೊಳ್ಳಬೇಕಾಗುತ್ತೆ. ಖಂಡಿತ. ಈಗ ಇನ್ನೊಂದು ತಾವು ತಿಳಿಸಿದ್ದು ಮೇಲ್ಗೊಬ್ಬರವನ್ನ ಮುಖ್ಯವಾಗಿ ನೀರಿನ ಮೂಲಕನೇ ಕೊಡಬೇಕಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಹೌದು, ಇದನ್ನ ಕೊಡಲೇಬೇಕಾಗುತ್ತೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಅಥವಾ ತಾವು ನೋಡಿದಾಗೆ ಡ್ರಿಪ್ ಇರಿಗೇಷನ್ ಮತ್ತು ಮಲ್ಚಿಂಗ್ ಇದ್ದೇ ಇರುತ್ತೆ, ಅವಾಗಿದ್ದಾಗ ನಾವು ಮಣ್ಣಿಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾವು ಏನೇ ಕೊಡದೇ ಇದ್ರೂ ಮೇಲ್ಗೊಬ್ಬರವನ್ನು ನಾವು ನೀರ್ ಮೂಲಕ ರಸಾವರಿಯಾಗಿ ಕೊಡಬೇಕಾಗುತ್ತೆ. ಅದನ್ನೇ ಕೊಡಬೇಕಾದ್ರೆ ಅದಕ್ಕೊಂದು ನಿರ್ದಿಷ್ಟ ಪ್ರಮಾಣ ಅಂತ ಇರುತ್ತೆ, ನಾವು ಪದೇ ಪದೇ ಅದನ್ನು ಕೊಡಬೇಕಾಗುತ್ತೆ. ಅಂದರೆ ನಿರ್ದಿಷ್ಟ ಅಂತರದಲ್ಲಿ 10-15 ದಿನಕ್ಕೆ ಒಂದ್ಸಾರಿ ನಾವು ಕೊಡಬೇಕಾಗುತ್ತೆ. ಪ್ರತಿ ಸಾರಿ ಅದು ಹೈಬ್ರಿಡ್ ತಳಿಯಾಗಿದ್ದರೆ 10 kg ಸಾರಜನಕ, 6 kg P2O5 ಮತ್ತು 15 kg K2O ಇವು ನೀರಲ್ಲಿ ಕರಗುವಂತಹ ಗೊಬ್ಬರಗಳು. ಅಂತಹ ಗೊಬ್ಬರಗಳನ್ನು ಮಾತ್ರ ನಾವು ರಸಾವರಿಯಾಗಿ ಕೊಡಬೇಕು. ಇದನ್ನು ಎಲ್ಲಿವರೆಗೆ ಕೊಡಬೇಕಂದ್ರೆ ಗಿಡದ ವಯಸ್ಸು 2-2.5 ತಿಂಗಳು ಆಗೋವರೆಗೂ ಸಹ ನಾವು 10-15 ದಿನಕ್ಕೆ ಒಂದ್ಸರಿ ಕೊಡಬೇಕಾಗುತ್ತೆ. ನಂತರ ಅದನ್ನ ನಾವು ನಿಲ್ಲಿಸಬಹುದು, ಅವಾಗ ಬೇಕಾಗಿಲ್ಲ, ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಮ್ಯಾಕ್ಸಿಮಮ್ ಫ್ರೂಟ್ ಸೆಟ್ ಮತ್ತು ಗ್ರೋತ್ ಆ ಪೀರಿಯಡ್ ಅಲ್ಲಿ ಆಗಿರುತ್ತದೆ, ಮುಂದಾಗಿದ್ದು ಓನ್ಲಿ ಅಷ್ಟೇ ಕಂಟಿನ್ಯೂ ಆಗುತ್ತೆ ಅಷ್ಟೇ, ಅದಕ್ಕೆ ಏನು ತೊಂದರೆ ಇಲ್ಲ. ಅಂದ್ರೆ ರಸಾವರಿ ಕೊಡೋದ್ರಿಂದ ನಮಗೆ ಸಾಕಷ್ಟು ಈ ಕೂಲಿ ಕೆಲಸಗಾರರ ಒಂದು ಖರ್ಚು ಕೂಡ ಉಳಿಯುತ್ತೆ, ಮತ್ತೆ ತುಂಬಾ ಕನ್ವೀನಿಯಂಟ್ ಆಗಿರ್ತದೆ, ಮತ್ತೆ ಕಡಿಮೆ ಗೊಬ್ಬರಗಳನ್ನ ನಾವು ಪರಿಣಾಮಕಾರಿಯಾಗಿ ಕೊಡಬಹುದಾಗಿದೆ. ವೇಸ್ಟ್ ಆಗಲ್ಲ, ಗೊಬ್ಬರ ವೇಸ್ಟ್ ಆಗಲ್ಲ. ತಾವು ಹೇಳಿದಂಗೆ ಕೂಲಿಕಾರ ಕೊರತೆ ಇದ್ದಲ್ಲಿ ಇದು ತುಂಬಾ ಅನುಕೂಲವಾಗಿ ಪರಿಣಮಿಸುತ್ತದೆ. ಹೌದು. ಇಲ್ಲಾಂದ್ರೆ ನಾವು ಮಣ್ಣಿಗೆ ಹಾಕ್ಬೇಕು ಅಂದ್ರೆ ಮೂಟಗಟ್ಟಲೆ ಬೇಕಾಗುತ್ತೆ. ಹೌದಂದ್ರೆ ಆದ್ರೆ ಇಲ್ಲಿ ಕಿಲೋಗ್ರಾಮ್ ಗಟ್ಟಲೆ ಬೇಕಾಗುತ್ತೆ. ಹೌದು. ಮತ್ತೆ ಟೊಮ್ಯಾಟೋ ನೋಡಿ ಸೂಕ್ಷ್ಮವಾದ ಬೆಳೆ ಆಗಿರೋದ್ರಿಂದ ನಾವಲ್ಲಿ ಗುದ್ದಲಿ ಅಥವಾ ಏನೋ ಸಲಕೆ ಆಡಿಸೋದ್ರಿಂದ ಆ ಬೇರುಗಳೆಲ್ಲ ಹಾನಿ ಆಗ್ತಿವೆ, ಅದರಿಂದ ಇಲ್ಲಿ ಯಾವ ಬೇರು ಹಾನಿ ಆಗಲ್ಲ. ಅದರಿಂದ ನಾವು ರಸಾವರಿ ಮೂಲಕ ಅದು ಒಂದು ಸಹ ಅಡ್ವಾಂಟೇಜ್. ಈಗ ಸಾಧಾರಣವಾಗಿ ನಾವು ಟೊಮೆಟೊ ಒಂದು ತೋಟಗಳನ್ನು ನೋಡಿದಾಗ ಅದಕ್ಕೆ ಈ ದಾರಗಳನ್ನ ಕಟ್ಟಿರ್ತಾರೆ ಗಿಡಗಳಿಗೆ. ಇದು ಯಾಕಾಗಿ ಅಂತೀರಿ, ಯಾವಾಗ ಮಾಡಬೇಕಾಗುತ್ತೆ ಇದಕ್ಕೆ? ಇದಕ್ಕೆ ಈ ಕ್ರಮ ಬಹುಮುಖ್ಯ. ಅದಕ್ಕೆ ಒಂದು 2 ಕಾರಣ ಹೇಳ್ತೇನೆ. ಮೊಟ್ಟ ಮೊದಲೇದು ಏನಂತಂದ್ರೆ, ಈ ಟೊಮ್ಯಾಟೊ ಒಂದು ಶಕ್ತಿಹೀನವಾದ ಒಂದು ವೀಕ್ ಪ್ಲಾಂಟ್ ಇದು, ಮತ್ತೆ ಎರಡನೇದು ತುಂಬಾ ಹೆಚ್ಚಿನ ಇಳುವರಿ ಕೊಡುತ್ತೆ. ಈ ಕಾರಣದಿಂದ ಅದೇನು ನೆಲ ಕಚ್ಚಿಕೊಳ್ತದೆ, ಅದು ನೆಲ ಕಚ್ಕೊಂಡಾಗ ಏನಾದ್ರು ಮಣ್ಣಿಗೆ ತಗಲ್ಬಿಟ್ಟು ಅದು ಗಿಡ ಆಗಿರ್ಬೋದು ಅಥವಾ ಹೂವಾಗಿರ್ಬೋದು ಹಣ್ಣಾಗಿರ್ಬೋದು ಕಾಯಿ ಆಗಿರ್ಬೋದು ಕೊಳತೋಗುತ್ತೆ, ನಮಗೆ ಉಚಿತ ಇಳುವರಿ ಸಿಗಲ್ಲ. ಅದರಿಂದ ಇದನ್ನ ನಾನು ಯಾವಾಗಲೂ ಅದನ್ನ ನೆಲದಿಂದ ನೇರವಾಗಿ ಎತ್ತರವಾಗಿ ಅದನ್ನ ನಾವು ಕಟ್ಟಬೇಕಾಗತ್ತೆ. ಕೋಲುಗಳನ್ನು ಉಪಯೋಗಿಸ್ಬೋದು, ತಂತಿ ಉಪಯೋಗಿಸ್ಬೋದು, ಅಥವಾ ದಾರನ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ಈ ನೀಲಗಿರಿ ಅಥವಾ ಸರ್ವೆ ಮರದ ಕಡ್ಡಿಗಳನ್ನ ದೂರ ದೂರ ನೆಟ್ಬಿಟ್ಟು ಅವೆರಡರ ನಡುವೆ ತಂತಿ ಅಥವಾ ದಾರಗಳನ್ನ ಎಳಿತಾರೆ. ಆಮೇಲೆ ಪ್ರತಿಯೊಂದು ಗಿಡಕ್ಕೂ ದಾರವನ್ನು ಕಟ್ಬಿಟ್ಟು ಅದನ್ನ ಆ ಮೇಲ್ಭಾಗದಲ್ಲಿ ಹಾಯ್ದು ಹೋದಂತ ತಂತಿ ಅಥವಾ ದಾರಕ್ಕೆ ಅದನ್ನ ಎಳೆದು ಕಟ್ತಾರೆ. ಇದನ್ನ ನಾವು ಕಟ್ಟಬೇಕಾಗತ್ತೆ. ಅದು ಬೇರೆ ಬೇರೆ ಎತ್ತರದವರೆಗೂ ನಾವು ಕಟ್ಟಬೇಕಾಗತ್ತೆ. ಕೆಲವು ಈ ಡಿಟರ್ಮಿನೇಟ್ ಟೈಪ್ಸ್ ಅಂತ ಇರ್ತವೆ, ತುಂಬಾ ಕುಳ್ಳವಾಗಿ ಎಂಡ್ ಆಗ್ತಾ ಇರ್ತವೆ, ತಂತಾನೇ ಒಂದು ಪರ್ಟಿಕ್ಯುಲರ್ ಹೈಟ್ಗೆ ಎಂಡ್ ಆಗುತ್ತವೆ. ಇನ್ನೊಂದು ಸೆಮಿ ಡಿಟರ್ಮಿನೇಟ್ ಅಂತ ಇರ್ತವೆ, ಇನ್ನೊಂದು ಇಂಡಿಟರ್ಮಿನೇಟ್ ಅಂತ ಇರ್ತವೆ. ಅವು ಬೆಳೆತಲೇ ಇರ್ತವೆ, ಅವು ಬೆಳೆತವೆ ನೋಡಿ. ಮೊದಲೇ ಪ್ರಕಾರದ ನೋಡಿ, ಆ ಡಿಟರ್ಮಿನೇಟ್ 2.5 ಅಡಿಗೆ ನಿಂತು ಹೋಗುತ್ತೆ, ಇನ್ನು ಸೆಮಿ ಡಿಟರ್ಮಿನೇಟ್ 3 ಅಡಿವರೆಗೂ ಹೋಗುತ್ತೆ, ಇಂಡಿಟರ್ಮಿನೇಟ್ 4-5-6 ಅಡಿವರೆಗೂ ಬೆಳೀತಾ ಇರ್ತದೆ. ಅಂತಲ್ಲಿ ನಾವು ಅಷ್ಟೇ ಎತ್ತರದವರೆಗೂ ನಾವು ಅದನ್ನ ಕಟ್ಟಲೇಬೇಕಾಗುತ್ತೆ. ಅದು ತುಂಬಾ ಇದು ಮುಖ್ಯವಾದ ಒಂದು ಕ್ರಮ, ತುಂಬಾ ಶ್ರಮ ಮತ್ತೆ ತುಂಬಾ ವೆಚ್ಚನೂ ಸಹ ಇದಕ್ಕೆ. ಯಾಕಂದ್ರೆ ಇದನ್ನೆಲ್ಲ ಮಾಡಕ್ಕೆ ಯಾವ ಮಷಿನ್ಸ್ ಇರಲ್ಲ, ಅವಶ್ಯಕ ಆಳುಗಳೇ ಮಾಡಬೇಕು, ಮನೆಯವರೇ ಮಾಡಬೇಕು, ರೈತರೇ ಮಾಡಬೇಕಾಗುತ್ತೆ ಅವಾಗ. ಬಟ್ ಇದನ್ನ ಮಾಡಲೇಬೇಕು ಅದು. ಅದರಿಂದ ಇದು ಒಂಥರ ವೆಚ್ಚದಾಯಕ ಮತ್ತು ಶ್ರಮದಾಯಕ ಎರಡೂ ಸಹ ಹೌದು. ಮತ್ತೆ ಇದನ್ನ ರೈತರು ಯಾವುದೇ ಕಾರಣಕ್ಕೂ ತಪ್ಪಿಸೋ ಆಗಿಲ್ಲ. ಇನ್ನು ಈ ಒಂದು ಟೊಮ್ಯಾಟೋದಲ್ಲಿ ಸಸ್ಯ ಸಂರಕ್ಷಣೆನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ತಾವು ಈ ಟೊಮ್ಯಾಟೊ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಟೊಮ್ಯಾಟೋಗೆ ಬರುವಷ್ಟು ಕೀಟಗಳು ಬೇರೆ ಯಾವ ತರಕಾರಿಗಳಿಗೂ ಸಾಮಾನ್ಯವಾಗಿ ಬರಲ್ಲ. ಅಷ್ಟು ಕೀಟಗಳು ಇವೆ, ಅಷ್ಟು ರೋಗಗಳು ಇಲ್ಲಿವೆ. ಮುಖ್ಯವಾಗಿ ಕೀಟಗಳಲ್ಲಿ ಜಿಗಿಹುಳು ಅಂದರೆ ಹಾಪರ್ಸ್, ಮತ್ತು ಹೇನು ಆಫಿಡ್ಸು, ಬಿಳಿ ನೊಣ ವೈಟ್ ಫ್ಲೈಸ್, ಇವು 3 ತುಂಬ ತೊಂದರೆ ಕೊಡ್ತವೆ. ತುಂಬ ಅಂದರೆ ತುಂಬ. ಅದರಲ್ಲಿ ವೈಟ್ ಫ್ಲೈಸ್ ಬಂದುಬಿಟ್ರೆ ಗಿಡವೇ ಬೆಳವಣಿಗೆ ಆಗಲ್ಲ, ಕಾಯಿ ಸೆಟ್ ಆಗಲ್ಲ, ಮತ್ತೆ ಗಿಡ ನಾಶ ಆಗಿ ಹೋಗುತ್ತೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಹೆಚ್ಚಾಗಿ ಬರುತ್ತೆ. ಬೇಸಿಗೆಯಲ್ಲಿ ಇವು ಮೂರು ಜಾಸ್ತಿ ಆಗುತ್ತವೆ. ಮತ್ತೆ ಅದಾದ್ಮೇಲೆ ಇನ್ನೊಂದು ರಂಗೋಲಿ ಹುಳು ಅಂತ ತಾವು ನೋಡ್ಬೋದು, ಅದು ಎಲೆ ಮೇಲೆ ರಂಗೋಲಿ ಬಿಡಿಸಿದಾಗೆ ಚಿತ್ತಾರವಾಗಿ ಅದು ಹಾನಿ ಉಂಟು ಮಾಡುತ್ತೆ. ಅದು ನೀವು ಹೇಳಿದ್ರೆ ಬೇಸಿಗೆಯಲ್ಲೇ ಇದ್ರ ಕಾಟ ಜಾಸ್ತಿ. ಅದೇ ರೀತಿ ಕಾಯಿ ಕೊರಕ ನೋಡಿ, ಕಾಯಿ ಕೊರಕ ತುಂಬಾ ತೊಂದರೆ ಕೊಡುತ್ತೆ ಅದು. ಎಸ್ಪೆಷಲಿ ಅದು ಬೇಸಿಗೆಯಲ್ಲಿನೂ ಸಹ ಜಾಸ್ತಿ, ಬೇರೆ ಸೀಸನ್ ಅಲ್ಲಿ ಇರುತ್ತೆ. ಮತ್ತೆ ಎಲೆ ತಿನ್ನುವ ಹುಳು ಅದು ಸಾಮಾನ್ಯವಾಗಿ ಇದೇ ಇರುತ್ತದೆ. ಮತ್ತೆ ಕೆಲವೊಂದು ಬಾರಿ ಈ ಬೇರನ್ನೇ ತಿನ್ನುವಂತಹ ಗೊಣ್ಣೆ ಹುಳು ಸಹ ಕಾಣಿಸ್ಕೊಳ್ತದೆ. ಅದು ಗೊಬ್ಬರದ ಮೂಲಕ, ತಿಪ್ಪೆ ಗೊಬ್ಬರದ ಮೂಲಕ, ಕಾಂಪೋಸ್ಟ್ ಮೂಲಕ ಬಂದು ಅಲ್ಲಿ ಸೇರ್ಕೊಳ್ತದೆ. ಗೊಬ್ಬರದ ಹುಳು ಅಂತ ಕೂಡ ಗೊಬ್ಬರದ ಹುಳು ಅಂತ ಅದನ್ನ ಹೇಳ್ತಾರೆ, ಅದ್ ಹೇಳ್ತಾರೆ. ಇನ್ನು ರೋಗಗಳು ಯಾವ್ಯಾವ ಬರ್ತವೆ? ರೋಗಗಳು ಸಹ ಅನೇಕ ರೋಗಗಳಿವೆ. ಇವನ್ ಸಸಿ ಮಾಡ್ಬೇಕಾದ್ರೆ ನೋಡಿ, ಸಸಿ ಮಾಡೋದು ರೈತರ ಕೆಲಸ ಅಲ್ಲ, ಆದ್ರೂ ಅಲ್ಲೊಂದು ಒಂದು ತುಂಬಾ ಅಪಾಯಕಾರಿಯಾದ ಒಂದು ರೋಗ ಬರುತ್ತೆ. ಏನಂದ್ರೆ ಎಳೆ ಸಸಿ ಕೊಳೆತ ಅಂತ ಹೇಳ್ಬಿಟ್ಟು, ಡ್ಯಾಂಪಿಂಗ್ ಆಫ್ ಆಫ್ ಸೀಡ್ಲಿಂಗ್ಸ್ ಅಂತ ಹೇಳ್ತಾರೆ. ಅದು ಬಂದಾಗ ಅದು ಬುಡದಲ್ಲಿ ಕೊಳತು, ಅಲ್ಲೇನೆ ಒಂದು 2 inches ಇದ್ದಾಗನೇ ಕೊಳತು ಬಿದ್ದು ಬಿಡ್ತದೆ. ಆ ರೋಗ ಆದ್ಮೇಲೆ ಎಲೆ ಮುರುಟು ರೋಗ ತುಂಬಾ ಸಾಮಾನ್ಯವಾಗಿ ಬರ್ತದೆ. ಬೇಸಿಗೆಯಲ್ಲಿ ತುಂಬಾ ಜಾಸ್ತಿ ಲೀಫ್ ಕರ್ಲ್ ಅಂತ ಹೇಳ್ತಾರೆ. ಮತ್ತೆ ಎಲೆ ಚಿಕ್ಕ ರೋಗ, ನಾವು ಟೊಮ್ಯಾಟೊ ಬೆಳೆದಾಗ ಏನಾದರೂ ದಟ್ಟವಾದ ಇಬ್ಬನಿ ಅಥವಾ ಅವಾಗೇನಾದರೂ ಮಳೆ ಬಂದ್ರೆ ತಕ್ಷಣನೇ ಇದು ಈ ಎಲೆ ಚುಕ್ಕೆ ರೋಗ ಲಿಪ್ ಸ್ಪಾಟ್ ಬಂದೇ ಬರುತ್ತೆ. ಅಂದ್ರೆ ಈ ಒಂದು ವಾತಾವರಣದಲ್ಲಿ ಶೈತ್ಯಾಂಶ ಜಾಸ್ತಿ ಇದ್ದಾಗ, ಶೈತ್ಯಾಂಶ ಜಾಸ್ತಿ ಇದ್ದಾಗ ಬಂದೇ ಬರುತ್ತೆ ಈ ರೋಗ. ಅದರಿಂದ ನಾವು ಅದನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಬೇಗನೆ ಬರುವ ಅಂಗಮಾರಿ ರೋಗ ಮತ್ತು ತಡವಾಗಿ ಬರುವ ಅಂಗಮಾರಿ ರೋಗ ಅಂತ ಹೇಳಿ, ಅರ್ಲಿ ಬ್ಲೈಟ್ ಅಂಡ್ ಲೇಟ್ ಬ್ಲೈಟ್, ಅವು ಸಹ ಬರುತ್ತವೆ. ಮತ್ತೆ ಇದು ಗಿಡಗಳೇ ಒಣಗುವಂತ ಒಂದು ರೋಗ ಇದೆ, ಗಿಡವೇ ಸ್ವರ್ಗ ರೋಗ ಅಂತ ಹೇಳಿ. ಅದು ಬಂತಂದ್ರೆ ಗಿಡ ಅಲ್ಲೇ ಸ್ವರ್ಕೊಂಡ್ಬಿಟ್ಟು ಹಂಗೆ ಅದು ಒಣಗಿಬಿಡ್ತದೆ. ಅದು ಎಲ್ಲಾ ಸ್ಟೇಜ್ ಅಲ್ಲಿ ಬರ್ಬೋದು, ಅದು ಚಿಕ್ಕದಾಗ ಬರ್ಬೋದು, ಕಾಯಿ ಕಚ್ಚದಾಗ ಇರ್ಬೋದು, ಅಥವಾ ಹಣ್ಣಾದಾಗೂ ಸಹ ಆ ರೋಗ ಬರ್ಬೋದು. ಒಟ್ಟಾರೆ ಆ ರೋಗ ತಗಲಿದ ಗಿಡ ಒಣಗಿ ಹೋಗುತ್ತೆ, ನೋಡ್ತಾ ಅದು ಒಣಗಿ ಹೋಗುತ್ತೆ. ಮತ್ತೆ ಬೂದಿ ರೋಗವು ಸಹ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಬೂದಿ ರೋಗದ ವಿರುದ್ಧನೂ ಕೂಡ ನಾವು ಕ್ರಮ ಅನುಸರಿಸಬೇಕಾಗುತ್ತೆ. ಹೌದು. ಅಂದ್ರೆ ಈ ಕೀಟ ಮತ್ತು ರೋಗಗಳ ಒಂದು ಸಮಗ್ರ ನಿರ್ವಹಣೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಹೌದು ನೋಡಿ, ಇಲ್ಲೇನಂತಂದ್ರೆ ಬರೀ ನಾವು ರಸಾಯನವನ್ನೇ ಬಳಸಬೇಕಾಗಿ ಅವಲಂಬಿಸಬಾರ್ದು. ಇದರ ಮುಖ್ಯವಾಗಿ ನಾನು ಹೇಳ್ತೇನೆ, ಟೊಮ್ಯಾಟೋದಲ್ಲಿ ಒಂದು ತುಂಬಾ ಒಂದು ಕ್ಲಿಷ್ಟಕರವಾದ ಒಂದು ಸನ್ನಿವೇಶ ಇದೆ. ಟೊಮ್ಯಾಟೋ ಒಂದು ಸಾರಿ ಅದು ಹಣ್ಣಾದ್ಮೇಲೆ ಅದರದ್ದು ಇಳುವರಿ ಸತತವಾಗಿ ಇದ್ದೇ ಇರುತ್ತೆ, ಕೊಯ್ಲು ಸಹ ಸತತವಾಗಿ ಇದ್ದೇ ಇರುತ್ತೆ. ಪ್ರತಿ ವಾರಕ್ಕೆ 2 ಸಾರಿ ಆಗಲಿ ಅಥವಾ 5-6 ದಿನಕ್ಕೆ ಒಂದು ಸರಿ ಆಗಲಿ ಅದನ್ನು ಹಣ್ಣುಗಳನ್ನು ಕೊಯ್ಲು ಮಾಡ್ತಾ ಇರ್ತವೆ. ಮತ್ತು ಅದೇ ರೀತಿಯಲ್ಲಿ ನಾವು ಸ್ಪ್ರೇನೂ ಮಾಡಬೇಕಾಗುತ್ತೆ. ಅದಕ್ಕೆ ಅವಾಗ ನಾವು ತುಂಬ ಜಾಗರೂಕತೆಯಾಗಿರಬೇಕು. ಯಾಕಂತಂದರೆ ನಾವು ಮಾಡಿದಂತಹ ಒಂದು ಸಿಂಪರಣೆ ಅದು ಕೊಯ್ಲಿಗೆ ಸಂಬಂಧಿಸಿದಾಗೆ ಆ ಹಣ್ಣುಗಳನ್ನು ತಕ್ಷಣವೇ ಆಗಲೇ ಕೀಳ್ತಾ ಇರ್ತಾರೆ, ಇವತ್ತಿಲ್ಲ ಅಂದರೆ ನಾಳೆ ಕೀಳ್ತಾ ಇರ್ತಾರೆ. ಅದರಿಂದ ತುಂಬ ವಿಷಕಾರಿಯಾದ ಅಂತರ್ಗತ ಸಸ್ಯಾಂತರ್ಗತ ಅಂತ ಹೇಳ್ತಾರೆ ನೋಡಿ, ಸಸ್ಯಾಂತರ್ಗತ ಅಂದರೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸನ್ನೇ ಅಥವಾ ಫಂಗಿಸೈಡ್ಸನ್ನೇ ಬ್ಯಾಕ್ಟೀರಿಯಾಸೈಡ್ಸನ್ನು ನಾವು ಬಳಸಬಾರ್ದು. ಬರೀ ಕಾಂಟ್ಯಾಕ್ಟ್ ಫಂಗಿಸೈಡ್ಸ್, ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್, ಸ್ಪರ್ಶ ಕೀಟನಾಶಕ ಮತ್ತು ರೋಗನಾಶಕ, ಆ ಸ್ಪರ್ಶ ಕೀಟನಾಶಕಗಳನ್ನು ಬಳಸಿದ್ರೆ ಅದನ್ನ ಬಳಕೆದಾರರು ಅದನ್ನು ತೊಳೆದ್ರೆ ಅದು ಹೋಗುತ್ತೆ. ಆದರೆ ಸಸ್ಯಾಂತರ್ಗತವಾಗಿದ್ದಾಗ ಅದು ತುಂಬಾ ಕಷ್ಟ ಆಗುತ್ತೆ, ಅಂಥದನ್ನೇ ಅವರು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ನಾವು ಈಗಾಗಲೇ ಹೇಳಿದ ಹಾಗೆ ಈ ಸಮಗ್ರ ಕೀಟನಾಶಕಗಳಲ್ಲಿ ಪರೋಪಜೀವಿಗಳನ್ನ ಬಿಡೋದು, ಕೆಲವೊಂದು ಪರೋಪ ಜೀವಿಗಳು ಮತ್ತು ಕೀಟಭಕ್ಷಕಗಳು ಇವೆ, ಅವು ಸಹ ಈ ಹೇನುಗಳನ್ನೇ ಮತ್ತೆ ಈ ನೊಣಗಳನ್ನೇ ಇಂಥವನ್ನೆಲ್ಲ ತಿಂದ್ಬಿಟ್ಟು ಈಗ ಈ ಮೊಗ್ಗು ಹೂವು ಮತ್ತು ಕಾಯಿಯ ಒಂದು ಹಂತದಲ್ಲಿ ಈ ಕಾಯಿ ಕುರಿಯೋ ಹುಳ ಬರುತ್ತೆ. ಹೌದಂತ, ಅಂತ ಸಂದರ್ಭದಲ್ಲಿ ನಾವು ಟ್ರೈಕೋಗ್ರಾಮದಂತಹ ಪರತಂತ್ರ ಜೀವಿಗಳನ್ನು ಅದನ್ನು ಮಾಡಬಹುದಾಗಿದೆ. ಮತ್ತೆ ಇವನ್ನ ಒಂದು ಕೆಲವೊಂದು ವೈರಲ್ ಏಜೆಂಟ್ಸ್ ಇವೆ, ಆ ವೈರಲ್ ಏಜೆಂಟ್ NPV ನಾವು ಸ್ಪ್ರೇ ಮಾಡಿದಾಗ ತಾವು ಹೇಳಿದಂತಹ ಕೆಲವೊಂದು ಈ ಲೆಪಿಡಾಪ್ಟರನ್ ಇದು ಪೆಸ್ಟ್ಗಳನ್ನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. HNPV ಅಂತಾರೆ, SNPV, SNPV ಅವೆಲ್ಲವೂ ಇವತ್ತಿಗೆ ಲಭ್ಯವಿವೆ. ಅದ್ರ ಫಾರ್ಮುಲೇಷನ್ಸ್ ಎಲ್ಲ ಸಿಗುತ್ತೆ, ಅದನ್ನ ನಾವು ಮಾಡಬೇಕು. ಪ್ಲಸ್ ಜೊತೆಗೆ ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಚೆಂಡುವಿನ ಗಿಡಗಳನ್ನ ಪ್ರತಿ 10-15 ಸಾಲಿಗೊಂದು ಅಥವಾ ಬಾರ್ಡರ್ಗೆ ನಾವು ಹಾಕೋದ್ರಿಂದ ಬಲೆ ಬೆಳೆಯಾಗಿ ಬೆಳೆಸ್ಕೋಬಹುದು, ಅದು ಕೀಟಾಕರ್ಷಕ ಇದು ಬೆಳೆಯಾಗಿ ನಾವು ಬಳಸ್ಕೋಬಹುದಾಗಿದೆ. ಅಂದ್ರೆ ಇವೆಲ್ಲ ತಂತ್ರಜ್ಞಾನಗಳನ್ನ ತಿಳ್ಕೊಂಡು ನಾವು ಸಂಯೋಜನೆ ರೀತಿ ಬಳಸ್ಕೋಬೇಕು. ಮತ್ತೆ ಅದೇ ಸಂದರ್ಭದಲ್ಲಿ ನಾವು ಗ್ರಾಹಕರ ಹಿತವನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ವಿಷಕಾರಿಯಾದ ಒಂದು ಹಣ್ಣುಗಳನ್ನೇ ತರಕಾರಿಯನ್ನ ನಾವು ಗ್ರಾಹಕರಿಗೆ ಕೊಟ್ಟಿದ್ರೆ ಅವರಿಗೆ ತೊಂದರೆ ಆಗುತ್ತೆ. ಮತ್ತೆ ಈ ಬೇವಿನ ಒಂದು ಹಿಂಡಿಯನ್ನು ಬಳಸ್ಕೊಳ್ಳೋದ್ರಿಂದ ಕೆಲವೊಂದು ರಸ ಹೀರೋ ಕೀಟಗಳು ನಿಯಂತ್ರಣಕ್ಕೆ ಬರ್ತವೆ. ಬೇವಿನ ಕಷಾಯ ಇದೆ, ಬೇವಿನ ಎಣ್ಣೆ ಇದೆ, ಬೇವಿನ ಹಿಂಡಿ ಹಿಂಡಿನೂ ಇದೆ. ಅದನ್ನ ಹಾಕೋದ್ರಿಂದ ತಾವೇ ಗೊಣ್ಣೆ ಹುಳು, ಗೆದ್ಲು ಅಥವಾ ಇನ್ ಕೆಲವು ನೆಮೆಟೋಡ್ಸ್ ಅವೆಲ್ಲ ಸಹ ಕಂಟ್ರೋಲ್ ಬರುತ್ತವೆ, ಅದನ್ನು ಸಹ ಬಳಸಬಹುದಾಗಿದೆ. ಅಂದ್ರೆ ಇವತ್ತು ಸಾವಯವ ರೀತಿಯಲ್ಲಿ ತರಕಾರಿ ಉತ್ಪಾದನೆಗೂ ಸಾಕಷ್ಟು ಅವಕಾಶಗಳಿದ್ದಾವೆ, ತುಂಬಾ ಇವೆ. ತುಂಬಾ ತಂತ್ರಜ್ಞಾನಗಳನ್ನು ನಮ್ಮ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಖಂಡಿತ, ಅವನ್ನ ನಮ್ಮ ರೈತ ಬಾಂಧವರು ಸ್ವಲ್ಪ ಶ್ರಮದಾಯಕ ಆದ್ರೂ ಬಳಸ್ಕೋಬೇಕು. ರೈತ ಬಾಂಧವರು ಅದ್ರ ಬಗ್ಗೆ ಗಮನ ಕೊಡ್ಲೇಬೇಕಾಗಿದೆ. ಯಾಕೆಂದ್ರೆ ಅವು ಒಂದು ರೀತಿಯಲ್ಲಿ ಕೆಲಸ ಮಾಡಲ್ಲ, ನಾನಾ ಬಗೆಯಲ್ಲಿ ಕೆಲಸ ಮಾಡ್ತಾರೆ. ಒಂದು ರೀತಿಯಲ್ಲಿ ಅವು ಕೀಟಗಳನ್ನು ನಿಯಂತ್ರಣ ಮಾಡಿದ್ರೆ ರೋಗಗಳನ್ನು ನಿಯಂತ್ರಣ ಮಾಡ್ತವೆ, ಪೋಷಕಾಂಶಗಳ ರೀತಿಯಲ್ಲೂ ಕೆಲಸ ಮಾಡ್ತಾವೆ, ಮತ್ತೆ ಪರಿಸರದ ಮೇಲೂ ಸಹ ಒಳ್ಳೆ ಪರಿಣಾಮ ಉಂಟಾಗುತ್ತೆ. ಮತ್ತೆ ನಮಗೆ ಉಪಯೋಗಕಾರಿ ಕೀಟಗಳು ಕೂಡ ಸಾವನ್ನಪ್ಪಲ್ಲ, ಅವು ಸಹ ಬದುಕೊಳ್ತವೆ. ಅದರಿಂದ ಈ ಒಂದು ನಿಯಂತ್ರಣ ಅಂತ ಸ್ವಾಭಾವಿಕವಾದ ಒಂದು ನಿಯಂತ್ರಣ ಇರ್ತದೆ ನೋಡಿ ನಿಸರ್ಗದಲ್ಲಿ, ಅದು ಹಾಗೆ ಉಳಿಯುತ್ತದೆ. ನಾವು ಬರೀ ರಾಸಾಯನಿಕಗಳನ್ನು ಯಥೇಚ್ಛವಾಗಿ ಬೆಳೆಸಿದಾಗ ಆ ನಿಯಂತ್ರಣ ತಪ್ಪಿ ಹೋಗ್ಬಿಟ್ಟು ದೊಡ್ಡ ಗಂಡಾಂತರಗಳು ಉಂಟಾಗುತ್ತೆ. ಮತ್ತೆ ಇವತ್ತು ಕೀಟನಾಶಕಗಳ ಒಂದು ಬೆಲೆ ಕೂಡ ಗಗನಕ್ಕೆ ಮುಟ್ಬಿಟ್ಟಿದೆ, ಅದು ಸಹ ಇದೆ ನಮ್ಮ ರೈತ ಬಾಂಧವರಿಗೆ ಅವರ ಜೇಬಿಗೆ ಸಾಕಷ್ಟು ಹೊರೆಯಾಗಿಯೂ ಪರಿಣಮಿಸ್ತಾ ಇರೋದ್ರಿಂದ ರೈತ ಬಾಂಧವರು ಈ ರಾಸಾಯನಿಕೇತರ ವಿಧಾನಗಳನ್ನ ಬಳಸ್ಕೊಳ್ಳೋದು ಖಂಡಿತ ಒಳ್ಳೆಯದು, ಬಹಳ ಒಳ್ಳೆಯದು. ಮತ್ತೆ ಇವತ್ತು ಹಸಿರು ಮನೆಯಲ್ಲೂ ಕೂಡ ಇದು ಬೆಳೀತಾ ಇದಾರಲ್ವೇ? ಹಸಿರು ಮನೆಯಲ್ಲಿ ನಾವು ಬೆಳೆದಾಗ ಅಥವಾ ಈ ಇನ್ಸೆಕ್ಟ್ ಪ್ರೂಫ್ ನೆಟ್ ಹೌಸಸ್ ಅಂತ ಹೇಳ್ತಾರೆ ನೋಡಿ, ಅಲ್ಲಿ ಸಹ ನಾವು ಬೆಳೆದಾಗ ಅಲ್ಲಿ ಕೆಲವೊಂದು ರೋಗಗಳನ್ನ ಕೆಲವೊಂದು ಕೀಟಗಳನ್ನ ಅಲ್ಲಿ ಕಂಟ್ರೋಲ್ ಮಾಡಬಹುದು, ಪೆಸ್ಟಿಸೈಡ್ ಅನ್ನ ತುಂಬಾ ಕಡಿಮೆಯಾಗಿ ಬಳಸಬಹುದಾಗಿದೆ ಅಲ್ಲಿ ಅಂತಲ್ಲಿ. ಇನ್ನು ಮುಖ್ಯವಾಗಿ ಈ ಕೊಯ್ಲು ಮಾಡುವಾಗ ಏನು ಅಂಶಗಳನ್ನು ನೋಡಿಕೊಂಡು ನಾವು ಕೊಯ್ಲು ಮಾಡಬೇಕಾಗತ್ತೆ? ಕೊಯ್ಲು ಮಾಡಬೇಕಾದ್ರೆ ಮುಖ್ಯವಾಗಿ ಅದು ಹಣ್ಣು ಯಾವ ಹಂತದಲ್ಲಿ ಅದು ಕಲರ್ ಡೆವಲಪ್ ಆಗಿದೆ ಅನ್ನೋದು ಮುಖ್ಯ. ಬಣ್ಣ ದೂರದ ಮಾರ್ಕೆಟ್ ಇದ್ರೆ, ಯಾಕಂದ್ರೆ ಕರ್ನಾಟಕದಲ್ಲಿ ಬೆಳೆದಂತಹ ಟೊಮ್ಯಾಟೊ ಹಣ್ಣು ದೂರದ ಮಾರ್ಕೆಟ್ ಅಂದ್ರೆ ಇವನ್ ಕಲ್ಕತ್ತಾ, ನಾಗ್ಪುರ್, ದೆಲ್ಲಿ, ಬಾಂಬೆ, ಇವನ್ ಹೊರಗಡೆ ಸಹ ಹೋಗ್ತಾ ಇದೆ, ಬಾಂಗ್ಲಾದೇಶ್, ಶ್ರೀಲಂಕಾ ಅಲ್ಲೆಲ್ಲ ಹೋಗ್ತಿದೆ. ಅವಾಗ ನಾವು ಅದನ್ನ ಹಣ್ಣಾಗಿದ್ದಾಗ ಕೀಳ್ಬಾರ್ದು, ಪಟ್ಟೆ ಸ್ವಲ್ಪ ಪಟ್ಟೆ ಬಂದ್ರೆ ಸಾಕು, ಅದ್ ಮುಂದೆ ಹಣ್ಣಾಗುತ್ತೆ, ಅದು ಮೂರ್ ನಾಲ್ಕು ದಿನದಲ್ಲಿ ಐದಾರು ದಿನದಲ್ಲಿ ಹಣ್ಣಾಗುತ್ತೆ, ಅದ್ ಮತ್ತೆ ಗಟ್ಟಿಯಾಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅನ್ನು ತಡ್ಕೊಳ್ತದೆ. ಅದರಿಂದ ಆ ದೂರದ ಮಾರ್ಕೆಟ್ಗೆ ಮಾಡಕ್ಕೆ ನಾವು ಆ ಹಂತದಲ್ಲಿ ಅಂದ್ರೆ ಪಟ್ಟೆ ಬಂದಾಗ ಅದನ್ನೇ ಮಾಡಬೇಕು. ಇನ್ನು ಸ್ವಲ್ಪ ಕಲರ್ ಜಾಸ್ತಿ ಬಂದಾಗ ಅದನ್ನ ಲೋಕಲ್ ಮಾರ್ಕೆಟ್ಗೆ ಅಥವಾ ತೀರಾ ಜಾಸ್ತಿ ಬಂದಾಗ ಸ್ವಯಂ ಬಳಕೆಗೆ ಯೂಸ್ ಮಾಡ್ಕೋಬಹುದಾಗಿದೆ. ಮತ್ತೆ ಸಾಗಾಣಿಕೆ ಮಾಡುವಾಗಲೂ ವಿಶೇಷವಾದ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಹೌದು ಹೌದು, ಇದನ್ನ ಮೊದಲು ನೋಡಿ ತಾವು ನೋಡಿ, ಎಲ್ಲ ಬುಟ್ಟಿಯಲ್ಲಿ ಅಥವಾ ಗೋಣಿ ಚೀಲದಲ್ಲಿ ತುಂಬಾ ಹಾಳಾಗ್ತಾ ಇತ್ತು, ನಾವು ನೋಡಿದ್ದೇವೆ. ಬಟ್ ಈಗ ಎಲ್ಲರೂ ನೋಡಿ, ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ಈ ಕ್ರೇಟ್ ಅಲ್ಲಿ ಮತ್ತೆ ಡಬ್ಬಗಳಲ್ಲಿ, ಕಾರ್ಡ್ಬೋರ್ಡ್ ಕಾರ್ಟೂನ್ಸ್ ಅಲ್ಲಿ ಇದನ್ನ, ಮತ್ತೆ ಇವನ್ ವುಡನ್ ಬಾಕ್ಸ್ ಅಲ್ಲಿ ಅದನ್ನೇ ಪ್ಯಾಕ್ ಮಾಡಿಬಿಟ್ಟು ಒಳಗೆ ಕುಷನ್ ಎಲ್ಲ ಕೊಟ್ಬಿಟ್ಟು ಅದನ್ನ ಸಾಗಾಣಿಕೆ ಮಾಡ್ತಾರೆ. ಇಂತಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಹಾಳಾಗುವ ಪ್ರಮಾಣ ಕಡಿಮೆ ಆಗುತ್ತೆ, ಮತ್ತೆ ಹಣ್ಣುಗಳು ಸುಸ್ಥಿತಿಯಲ್ಲಿರ್ತವೆ, ಮತ್ತೆ ದೂರದ ಪ್ರಯಾಣವನ್ನು ತಡ್ಕೊಳ್ತೀವಿ, ಶಾಕ್ ಅಬ್ಸರ್ವ್ ಆಗುತ್ತೆ. ಅದರಿಂದ ಈ ರೀತಿ ಬದಲಾವಣೆಗಳನ್ನೇ ತುಂಬಾ ರೈತರು ಇವತ್ತು ಅಳವಡಿಸಿಕೊಂಡಿದ್ದಾರೆ. ಅಂದ್ರೆ ನಮ್ಮ ರೈತರು ಸಾಕಷ್ಟು ಶ್ರಮ ವಹಿಸಿ ಬೆಳೀತಾರೆ. ಹೌದು, ಆದ್ರೆ ಈ ಕೊಯ್ಲೋತ್ತರ ನಿರ್ವಹಣೆ ಮತ್ತು ಮಾರಾಟ ಸಾಗಾಣಿಕೆ ಇಲ್ಲಿ ಸ್ವಲ್ಪ ಅವರು ಅಲ್ಲಿ ಸ್ವಲ್ಪ ಸೋಲ್ತಾ ಇದಾರೆ, ಅಲ್ಲಿ ಸ್ವಲ್ಪ ಆಗುತ್ತೆ. ಬಟ್ ಆ ದಿಸೆಯಲ್ಲಿ ಇತ್ತೀಚೆಗೆ ನೋಡಿ, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಭಾರತೀಯ ತೋಟಗಾರಿಕೆ ಸಂಸ್ಥೆ ತುಂಬಾ ತಿಳುವಳಿಕೆ ಕಾರ್ಯಾಗಾರಗಳನ್ನ ಮಾಡಿ, ಮತ್ತೆ ಈ ಕೃಷಿ ಮಾರಾಟ ಮಂಡಳಿಯವರು ಅವರು ಸಹ, ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ನೋಡಿ ಈ ಕೊಯ್ಲೋತ್ತರ ನಿರ್ವಹಣೆಗೆ ಸಂಬಂಧಿಸಿದಂತಹ ಅನೇಕ ಕ್ರೇಟ್ಸ್ಗಳಾಗಿರ್ಬೋದು, ಡಬ್ಬುಗಳಾಗಿರ್ಬೋದು, ಮತ್ತೆ ತರಬೇತಿ ಅವೆಲ್ಲವನ್ನು ಆಯೋಜಿಸ್ತಾ ಇದ್ದಾರೆ. ಇವತ್ತು ಅವೆಲ್ಲ ಸಿಗ್ತವೆ, ಸಹಾಯಧನ ಇದೆ, ಅದೆಲ್ಲವನ್ನು ಇವನ್ ಸಾಗಾಣಿಕೆಗೂ ಸಹ ಸಹಾಯಧನ ಸಿಗುತ್ತೆ ಅವರಿಗೆ. ಕ್ರೇಟ್ಗಳಿಗೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕ್ರೇಟ್ಗಳನ್ನು ವಿತರಿಸ್ತಾ ಇದ್ದಾರೆ ಸಬ್ಸಿಡಿ ರೂಪದಲ್ಲಿ, ಅದರಿಂದ ರೈತರು ಇವನ್ನೆಲ್ಲವನ್ನು ಬಳಸ್ಕೊಳ್ಬೇಕಾಗುತ್ತೆ. ಮತ್ತೆ ಸಂಸ್ಕರಣೆಗೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಇವತ್ತು. ಖಂಡಿತ, ಅದು ಜಾಸ್ತಿ ನನ್ನ ಪ್ರಕಾರ ಸುಮಾರು ಶೇಕಡಾ ಒಂದು 20% ಅಂದ್ರೆ 20% ಇವತ್ತು ಸಂಸ್ಕರಣೆ ಆಗ್ತಾ ಇದೆ. ಅನೇಕ ಪದಾರ್ಥಗಳು ಇವನ್ ಕರ್ನಾಟಕದಲ್ಲಿ ಸಹ ಹಲವಾರು ಉದ್ಯಮಗಳು ಇಲ್ಲಿವೆ. ಮುಖ್ಯವಾಗಿ ಕೆಚಪ್ ಜಾಸ್ತಿ ಆಗ್ತದೆ, ಕೆಚಪ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ, ಸಾಸ್ ಮಾಡ್ತಾ ಇದ್ದಾರೆ. ಟೊಮ್ಯಾಟೊ ಪೂರಿ ಅಂತ ಬರ್ತದೆ, ಒಂಥರ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಅದು, ಅದನ್ನ ಮಾಡಿಬಿಟ್ಟು ಶೈತ್ಯಾಗಾರದಲ್ಲಿ ಇಟ್ಬಿಟ್ಟು ಫಿನಿಶ್ ಪ್ರಾಡಕ್ಟ್ ಆಮೇಲೆ ಮಾಡ್ಕೊಳ್ತಾರೆ. ಮತ್ತೆ ಟೊಮ್ಯಾಟೊ ಪೌಡರ್ ಸಹ ಮಾಡ್ತಾ ಇದಾರೆ, ಪೌಡರ್ ಮಾಡಿಬಿಟ್ಟು ಅದನ್ನ ಮುಂದೆ ನಂತರ ಅದನ್ನ ನಾವು ಬಳಸ್ಕೊಳ್ಬಹುದಾಗಿದೆ. ಇವೆಲ್ಲ ಪದಾರ್ಥಗಳು ಇವತ್ತಿಗೆ ಲಭ್ಯವಿವೆ. ಅಂದ್ರೆ ಇವತ್ತು ಟೊಮ್ಯಾಟೊ ಅಂತ ಅಂದ್ರೆ ಇದು ಸಾಕಷ್ಟು ವೈವಿಧ್ಯಮಯ ಪದಾರ್ಥಗಳಲ್ಲಿ ನಾವು ಬಳಸ್ಕೊಳ್ಳುವಂತ ಒಂದು ಅವಕಾಶ ಇದೆ ಖಂಡಿತ. ಅಂದ್ರೆ ಹಾಗಾಗಿ ನಮ್ಮ ರೈತ ಬಾಂಧವರ ಒಂದು ಅಚ್ಚುಮೆಚ್ಚಿನ ಬೆಳೆಯಾಗಿ ಇವತ್ತು ಪರಿಣಮಿಸಿದೆ ಅಂತ ಹೇಳಬಹುದು. ಇನ್ನು ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟು ಇಳುವರಿ ಪಡ್ಕೋಬಹುದು ಟೊಮ್ಯಾಟೊದಲ್ಲಿ ಅಂತೇಳಿ? ಇಳುವರಿ ಟೊಮ್ಯಾಟೊದಲ್ಲಿ ನಾನು ಹೇಳ್ತೇನೆ, ಸಂಕೀರ್ಣ ತಳಿಗಳಾಗಿದ್ರೆ ದೊಡ್ಡ ಪ್ರಮಾಣದಲ್ಲಿಯೇ ಅದು ಇಳುವರಿ ಕೊಡುತ್ತೆ. ಒಂದು ಎಕರೆಗೆ ಸುಮಾರು 25-30 ಟನ್ ಅಥವಾ ಅದಕ್ಕಿಂತ ಹೆಚ್ಚು ಸಹ ಕೊಡುತ್ತೆ. ಅದೇ ಮಳೆಯಾಶ್ರಿತ ಬೆಳೆಯಲ್ಲಿ ಬೆಳೆದಾಗ, ಓಪನ್ ಪಾಲಿನೇಟೆಡ್ ವೆರೈಟೀಸ್ ಇದ್ದಾಗ ಅದು ಸ್ವಲ್ಪ ಕಡಿಮೆ ಇರುತ್ತೆ, 8-10 ಟನ್ ಆ ರೇಂಜಲ್ಲಿ ಅದು ಇಳುವರಿ ಇರುತ್ತೆ. ಅಂದರೆ ಒಟ್ಟಾರೆ ನಮ್ಮ ರೈತ ಬಾಂಧವರು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಸುಧಾರಿತ ಕೊಯ್ಲೋತ್ತರ ಮತ್ತು ಕೊಯ್ಲು ಪೂರ್ವ ತಂತ್ರಜ್ಞಾನಗಳನ್ನು ಅನುಸರಿಸ್ಕೋಬೇಕು. ಖಂಡಿತ, ಆದ್ದರಿಂದ ಅವರು ಒಳ್ಳೆಯ ಲಾಭವನ್ನು ನಿಜವಾಗಲೂ ಪಡೆಯೋದಕ್ಕೆ ಸಾಧ್ಯವಿದೆ. ಸಾಧ್ಯವಿದೆ. ರೈತ ಬಾಂಧವರೇ, ತಮಗೆ ಈ ಟೊಮೆಟೊ ಬೇಸಾಯದ ಬಗ್ಗೆ, ಮಾರಾಟದ ಬಗ್ಗೆ ಮತ್ತು ನೂತನ ತಂತ್ರಜ್ಞಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SV ಹಿತ್ತಲಮನಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9489992902. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9449892902. ತುಂಬಾ ಸಂತೋಷ ಡಾಕ್ಟರ್ ಹಿತ್ಲುಮನಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಟೊಮೆಟೋದ ಒಂದು ವೈಜ್ಞಾನಿಕ ಬೇಸಾಯ ಕ್ರಮಗಳು, ಜೊತೆಗೆ ಅದರ ಕೊಯ್ಲು, ಕೊಯ್ಲೋತ್ತರ ಒಂದು ನಿರ್ವಹಣೆ, ಮಾರಾಟದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ತಮಗೂ ಮತ್ತು ರೈತ ಬಾಂಧವರಿಗೂ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಟೊಮೆಟೊ ಬೇಸಾಯ ಕುರಿತು ನಿವೃತ್ತ ಅಪರ ತೋಟಗಾರಿಕೆ ನಿರ್ದೇಶಕರಾದ ಡಾ ಎಸ್ ವಿ ಹಿತ್ತಲಮನೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 6:30 ಡಾ ಎನ್ ಗೋಪಾಲಕೃಷ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಲಿದ್ದೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು. 7:02 ಎಫ್ಎಂ ರೈನ್ಬೋ ಸಹಯೋಗದಲ್ಲಿ ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 9:05 ಯುವವಾಣಿ ವೃತ್ತಿ ಮಾರ್ಗದರ್ಶನ. ಟೆಕ್ನಿಕಲ್ ಕೋರ್ಸ್ ಆಯ್ಕೆಗೆ ಆಪ್ತ ಸಲಹೆ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಇರುವ ಅಧ್ಯಯನ ಮತ್ತು ವೃತ್ತಿಪರ ಅವಕಾಶಗಳು. ಈ ಕುರಿತು ಮೈಸೂರಿನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಾಂಶುಪಾಲರಾದ ಡಾ ಸದಾಶಿವ ಗೌಡ ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನ್ವರ್ ಹುಸೇನ್ ಅವರಿಂದ ಸಂತೂರು ವಾದನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಇಂದು ರಾತ್ರಿ 11:00 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಗಮನಿಸಿ, ನಾಳೆ ಬೆಳಗ್ಗೆ 11:00 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ನಾಳೆ 11:00 ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ